ಕಲಾಪತ್ತು ಇಂಥವ್ ಉಡ್ತಾರಲ್ವಪ್ಪ. ಅದ ಕಲಾಪತ್ತು ರೇಷ್ಮೆ ಸರಿ ಕಯ್ಯ, ಅದ್ಯಾದ ಕಾಂಚೀವರಂ, ಆಮೇಲೆ ಇನ್ಯಾವ್ದವ ಬನಾರಸು, ಹ್ಮ್ ಅದೆಲ್ಲ ಉಟ್ಕೋತಾರಕಪ್ಪ. ಕಲಾಪತ್ ಸೀರೆ ಅಂದ್ರೆ ಅದೇ ಕಣ್ಣಣ್ಣ, ಜರಿ ಇರ್ತದಲ್ಲ ಅದನ್ನ ಕಲಾಪತ್ ಸೀರೆ ಅಂತಾರೆ. ಹಂಗಂದೆ ರೇಷ್ಮೆ ಸೀರೆ ಮಾತ್ರ ಜರಿ ಇರುದಾ, ಬೇರೆದ್ಕಿರೋದಿಲ್ವೇ ಅಣ್ಣ? ಅಂದ್ರೆ ರೇಷ್ಮೆ ಸೀರೆಗೆ ಜರಿ ಅಂದ್ರೆ ಅದೇನು ಚಿನ್ನ ಬೆಳ್ಳಿ ಎಲ್ಲ ಸೇರಿ ಇರ್ತದಲ್ಲ, ಅದು ಚಿನ್ನ ಇರ್ತಿತ್ತಂತೆ. ಎಲ್ಲದಕ್ಕೂ ಜರಿ ಇರ್ತದೆ. ಮೊನ್ನೆ ಹೋಗಿ ಮೈಸೂರ್ ಪೇಟನಾಗೆ ಮೈಸೂರ್ ಸಿಲ್ಕ ನೇಯ್ತಾರಲ್ಲ ಅದ ನೋಡ್ಕೊ ಬಂದೆ. ಒಬ್ನಿಯೇ ಸುಮ್ಕೆ ಸ್ನೇಹಿತರ ಜೊತೆ ಹೋಗಿದ್ದೆ, ಅಲ್ಲಿ ನೇಯ್ತಾ ಕುಂತಿದ್ರ ಅಣ್ಣ ಎಷ್ಟಣ ಈ ಸೀರೆಗೆ ಅಂದ್ರೆ ಎಷ್ಟು ಹೇಳಿರ್ಬೇಕು? ಏನ 2,000-3,000 ಹೇಳಿರ್ಬೇಕಲ್ವಾ? ನೀನು 3.5 lakh ಅಂದ್ರು. ಅಪ್ಪೋಯ್ ನನ್ಗೆ ಎದೆ ಡಗ್ ಅಂದ್ಬಿಡ್ತು ಅಣ್ಣ. ಈ ಪಾಟಿ ಯಾಕಣ ಅಂದ್ರೆ ಇಲ್ಲಿ ನೋಡಿ ಚಿನ್ನದ ಎಳೆನಾಗೆ, ಚಿನ್ನದ ಎಳೆ ಅದ್ರಾಗೆ ಜರಿಯ ಮಾಡ್ತಾ ಕುಂತಿದ್ರು. ಒಂದ್ ತುಂಡ ಕಿತ್ತೋಗ್ಬಿಟ್ರಿ ಏನಣ್ಣ ಮಾಡ್ತೀರಿ ಅಂದ್ರೆ ಎಲ್ಲ ಅಳದ್ ಕೊಟ್ಟಿರ್ತಾರ ಕಣ್ಣ, ಹಂಗೇನು ತಕ ಹೋಗಕ್ ಬರುದಿಲ್ಲ ಅಂತ ಹೇಳಿ ತೋರ್ಸಿದ್ರ ಯವ್ವ ನವಿಲು, ಚಿನ್ನದ ನವಿಲು. ಖುಷಿಯಾಗ್ಬಿಡ್ತು. ನಮ್ಮ ಹೆಂಡ್ರು ಏನಾರು ಕರ್ಕ ಹೋಗ್ಬಿಟ್ಟಿದ್ರೆ 3.5 lakh ಹೊಂಟಾಗಿರೋದ್ ನೋಡ್ ನಂದು. ಅಪ್ಪಯ್ಯ ಆ ಪಾಟಿ ದುಡ್ಡಿತ್ತ ವರ್ಮಾ ಲಕ್ಷ್ಮಿ ಪೂಜೆಗೆ ಇದೇ ಸೀರೆ ಆಗ್ಬೇಕು ಅಂತಿದ್ರೆ ಏನ್ ಮಾಡ್ಬೇಕಿತ್ತು? ಮುಂದಿನ ಕಿತ ನೀನು ಹೋದ್ರು ಅಷ್ಟಯ್ಯ, ಆ ಚಿನ್ನದ ಸೀರೆ ನೇಯೋ ಜಾಗ ಕರ್ಕ ಹೋಗ್ಬೇಡ. ಯಾಕಪ್ಪ? ಮತ್ ನಿನಗೂ ಬೀಳ್ತದೆ. ನಾನು ಹೆಂಡ್ರ ಕರ್ಕೊಂಡು ಹೋದನ್ನ, ಒಬ್ನೇ ಹೋಗಿ ನೋಡ್ಕೊಂಬತ್ತೀನಿ. ಕಮಲಕ್ಕ ಅದೇನವ ವಿಶೇಷ? ಕೈಮಗ ಸೀರೆ ಉಟ್ಕೊಬಿಟ್ಟಿದ್ದಲ್ಲ ಈ ಕಿತ. ಅದೇನೋ ಕೈಮಗ ವಿಶೇಷ ಆಯ್ತಂತಲ್ಲ ಅಣ್ಣ, ಫ್ರೀ ಕೊಡ್ತಿದ್ರವ? ಏ ಹ್ಞೂ ಫ್ರೀ ಕೊಡಲ್ಲ ಕಣ್ಣಣ್ಣ, ಅದಕ್ಕೆ ನಮ್ ಸಂಘದಲ್ಲಿ ಹೇಳಿದ್ರು ಎಲ್ಲರೂ ಈ ಸತಿ ಕೈಮಗ್ ಸೀರೆ ಉಟ್ಕೊಳ್ಳೋಣ ಅಂತ. ಪಕ್ಕದಲ್ಲಿ ಇಲ್ಲಿ ನೇಯ್ತಾರಲ್ಲ ಎಲ್ಲ ಹೋಗಿ ತಗೊಂಬಂದು. ಅದೇ ಕಯ್ಯ ಅಬ್ಬಸ್ ಹತ್ಕೊಂಡ್ ಹೋಗ್ಲಿಲ್ವಪ್ಪ? ಅದೇ ಅದೇ ಶ್ರೀರಂಗಪಟ್ಟಣದ ಹತ್ರ ಅದ ಯಾವ್ದೋ ಒಂದು ನೇದರ್ ಅಂತಲ್ಲ, ಕೊಡಿಯಾಲ ಒಂದ್ ನಿಮಿಷ ಮರ್ತೋಯ್ತು. ನಿಮ್ಗೆ ಮರ್ತೋಯ್ತ ಬುಡವ, ನಂದು ಅದೇನು ಚಿಪ್ಪು ಅಂತಾರಲ್ಲವ, ಈ ಬುಂಡೆ ಚಿಪ್ಪು ಅಲ್ಲ ಕವ, ತೆಂಗಿನ ಚಿಪ್ಪು. ಅಯ್ಯೋ ಅದಲ್ಲ ಕವ್, ಅಯ್ಯೋ ಇದು ಕೊಟ್ರ ಚಿಪ್ಪು. ಅದೇನೋ ಒಳಗ ಸೇರಿಸ್ಬಿಟ್ಟಿರ್ಬೇಕು ನನಗ ಒಳಗಡೆ, ಅದಕ್ಕೆ ನೆಪ್ಪು ಜಾಸ್ತಿ ಕಣ. ಅಲ್ಲಪ್ಪ ನೀವು ಊಟದಾಗ ಅದ ಇರನೇ ಇಲ್ಲ. ಯಾವ್ದು ಕಂಪ್ಯೂಟರ್? ಆಮೇಲೆ ಅದ ಹಂಗ ಸೇರಿಸ್ಬಿಡ್ತಾರ, ಅದು ತಲೆ ಒಡೆದು ಒಳಗ ಹಾಕಿದ್ರಂತೆ ಬಿಡು. ಅದಕ್ಕೆ ನೀನ್ ಒಂದೊಂದ್ ಕಿತ ಆಡುದು ಅಲ್ಲ, ಒಡದ್ಬಿಟ್ಟವ್ರಲ್ಲ ನಿಂದ ಚಿಪ್ಪ ಸೇರ್ಸಾಯ್ತು ಕಯ. ಅದ್ಯಾಕೆ ಸೇರ್ಸಕ್ ಆಗೋದಿಲ್ಲ, ಅದೇನು ಆರ್ಟು ಆರ್ಟ್ ತಗದ್ ಇಟ್ಬಿಟ್ಟು ಅತ್ತಾಗ ಬೇರೆ ದಾಕೋದಿಲ್ವಯ್ಯ, ಈ ಕಿಡ್ನಿ ತಗದ್ಬಿಟ್ಟು ಬೇರೆ ದಾಕೋದಿಲ್ವಯ್ಯ. ಹಂಗ ಹೊಸಿ ಕಷ್ಟ ಕಿಡ್ನಿಯ ಹಾಕ್ತಾರಂತೆ, ಹಾಕ್ತಾರ ಆಲ್ಟ್ಗೆ, ಅದು ಸರಿಯಾಗಿ ಮಿಡಿಲಿ ಅಂತ ನೀನ್ ಹೇಳ್ದಂಗೆ ಅದ ಏನ ಕೇಳ್ತಾರ ಪೇಸು ಏನವ ಹಂಗಂದ್ರ ಪೇಸು ಪೇಸ್ ಮೇಕರ್ ಅಂತ ಹೇಳ್ತಾರ ಕಣ್ಣ. ಸರಿಯಾಗಿ ಹೇಳ್ತೀಯ, ಅದ ಹಾಕ್ತಾರಂತೆ ಬಿಡು. ಈಗ ಇದ್ರದ್ ಹೇಳವ ಕತೆ ಸೀರೆದು, ಏನು ಒಂದ್ ವರ್ಷಕ್ಕಾಗೋಷ್ಟ್ ತಕ ಬಂದ್ಬಿಟ್ಯಾ ಇಲ್ಲ ಕಣ್ಣಣ್ಣ? ಅಷ್ಟೆಲ್ಲ ತಗೊಳಕ್ಕೆ ನಮ್ ಯಜಮಾನಪ್ಪ ಬಿಟ್ಟಾನ ಹೇಳು. ಅಯ್ಯೋ ದುಡ್ಡು ಕೊಟ್ಟಿದ್ರಲ್ಲಿ ಹೋಗಿ ತಗೊಂಬಂದೆ. ಇರಪ್ಪೋಯ್ ಜಯಣ್ಣ ಅಬ್ಬ ಇನ್ನೊಂದ್ ಕಥೆಯ ಹೇಳ್ತಿದ್ದ. ಏನ ಇಬ್ಬ ಸೀರೆ ನೋಡಕ್ ಹೋದ್ಲಲ್ಲ ಗಣ್ಣು ಇವ್ರು ಹೋಗಳೆ, ನೋಡ್ತಿದ್ದಂಗೆ ಮಗಳನ್ನ ಪಾರಿನ ಕಳಿಸ್ಬಿಟ್ಟಿರ್ಲವ ಇಬ್ಬ. ಮಗಳ ಕೇಳ್ಕೊಂಡು ಯಾವ ಸೀರೆ ತಕೊಳ್ಳಿ, ಈ ಸ್ಯಾಲ ಚೆನ್ನಾಗಿದ್ದ ಆ ಸ್ಯಾಲ ಚೆನ್ನಾಗಿದ್ದ ಅಂತ ಅನ್ಬಿಟ್ಟು ಅದೇನೋ ಆ ವಾಟ್ಸಪ್ ಅದರಲ್ಲಿ ಪಟ ಕಾಣಿಸ್ತದಲ್ಲಪ್ಪ ಮಾತಾಡ್ತಾರ ನ್ಯಾರ್ನ್ಯಾರವಾಗಿ ಎಷ್ಟೇ ದೂರದಲ್ಲಿ ಇದ್ರು, ಅದ ಸ್ಯಾಲೆ ತೋರ್ಸಾಳೆ ಯಾವ ಸ್ಯಾಲೆ ಚೆನ್ನಾಗಿದ್ದು ಅಂತ. ಇವ್ರ ಗಂಡ ಈ ಶಾಲೆ ತಕ ಚೆನ್ನಾಗದೆ ಅಂತ, ಆ ಮಗಳು ಬೇಡ ಇದು ಬೇಡ ಬೇರೆ ತಕ ಅಂತ 7 ಸೀರೆ ತಕೊಂಡ. ಮಗಳದೊಂದು ಗಂಡದೊಂದು 2 ಸೀರೆ ಆಯ್ತು ನೋಡಪ್ಪ. ಅಣ್ಣ ತಮ್ದಿರಾಗಿ ನೀವು ಕೊಡ್ಸೋರಿ ಅದು ಒಂದೆರಡು ಆಯ್ತು ಹಬ್ಬಕ್ಕೆ. ಇಲ್ಲು ಪಿಟ್ಟಿಂಗ್ ಇಟ್ಟ ಗೌರಿ ಹಬ್ಬ ಕೊಡುದೆ ಬಿಡಪ್ಪ. ಆಯ್ತು ಪ್ರತಿ ವರ್ಷ ಕೊಡುದಿಲ್ವ? ಆದ್ರೆ ಅವಳು ಕೇಳ ಶಾಲೆ ಯಾಕೆ ಕೊಡ್ಸಕ್ ಆಗೋದಿಲ್ಲ, ಕೈ ಮಗ ಸೀರೆನೆ ಸಾಕು ಕಣ್ಣಣ್ಣ. ಅಣ್ಣ ಈಗ ಹಳ್ಳಿನಾಗೆ ಹಿಂದೆಲ್ಲ ಮಗ್ಗಳಿರೋವು, ಎಲ್ರು ಎಲ್ಲಣ್ಣ ಹೊರಗಡೆ ಹೋಗಿ ತಕೋಬತ್ತ ಇಲ್ಲ ಕಪ್ಪ. ಆಮ್ಯಾಕೆ ಈಗ ನೋಡಪ್ಪ ಸೆಣಬು ಸೆಣಬಿನ ಉದ್ಯಮ ಇಡೀ ದೇಶದಾಗೆ ಎಷ್ಟು ಅಭಿವೃದ್ಧಿ ಆಗದೆ ಅಂದ್ರೆ, ಈಗೆಲ್ಲ ಎಣ್ಣೆ ಎಕ್ಕಳುಗಳು ಕಮಲಕ್ಕ ಬ್ಯಾಗ ಕೊಡ್ನಿಲ್ವ ಲಕ್ಷ್ಮಿ ಪೂಜೆ ಮಾಡದ್ಮೇಲೆ? ತೆಂಗಿನಕಾಯಿ ಬ್ಯಾಗು ಅದೇನ್ ಪರೀಕ್ಷೆ ಮಾಡದ ಮನೆ ತಕ ಹೋಗಿ ಅಲ್ಲಕ್ಕಯ್ಯ ನೋಡಿದ್ರು ಗೊತ್ತಾಗೋದಿಲ್ವಾ ಅದ್ಯಾವ ಬ್ಯಾಗು ಅಂತ? ಏನೋ ಎಳದ್ಬಿಟ್ಟು ಬಿಚ್ಚಿ ನೋಡ್ದೇನೋ ಅನ್ಕಂಡೆ ನಾನು. ಬಿಡಪ್ಪ ನೀನು ಹೇಳು. ಅದ್ರದ್ದ ಬ್ಯಾಗ ತಕೊಂಬಂದ್ಲು, ಆಮೇಲೆ ಸ್ಯಾರೆಯ ಅದ್ನೇ ಉಟ್ಕೊಂಡಿದ್ಲು. ಹಿಂಗೆ ನಮ್ ದೇಶದ ಏನು ಗುಡಿ ಕೈಗಾರಿಕೆಗಳಲ್ಲಿ ಉತ್ಪತ್ತಿ ಆಯ್ತವಲ್ಲ ಅಂತವನ್ನೇ ನಾವು ಪ್ರೋತ್ಸಾಹ ಮಾಡಿದ್ರೆ ಒಂದು ನೋಡೋಣ ಅವ್ರಿಗೆ ಬದುಕು ಸಿಕ್ತಂಗ ಆಯ್ತತೆ ಇಲ್ವಾ? ಎಳ್ನೇದು ಹಳ್ಳಿ ದುಡ್ಡು ಹಳ್ಳಿನಾಗೆ ಉಳಿತದೆ ಇಲ್ವಾ? ಹೌದು ಹೌದು. ಅಣ್ಣ ನಮ್ ದುಡ್ಡನ್ನ ದುಡ್ದು ಬಿಟ್ಟು ಬೇರೆ ಯಾರನ್ನೋ ಉದ್ಧಾರ ಮಾಡೋದು ಯಾಕೆ? ಹೌದು. ನಾ ಹೇಳೋದು ಈಗ ಗೊಂಬೆ ಚನ್ನಪಟ್ಟಣದಾಗ ಉತ್ಪತ್ತಿ ಮಾಡೋದಿಲ್ವೇ? ಆ ಗೊಂಬೆ ಕೊಟ್ರೆ ಆಯ್ತು ಇಲ್ವೇನವ? ಆಮ್ಯಾಕಿಂದ ಮಣ್ಣಿನ ಗಣಪತಿಯ ನಮ್ಮ ಹಳ್ಳಿ ಕಡೆ ಮಾಡೋ ಏನು ಕಲಾಕಾರ ಇರ್ತಾರೆ ಅವ್ರಿಗೆ ಕಾಸು ಕೊಟ್ಬಿಟ್ಟು ಮಣ್ಣಿನ ಗಣಪತಿಯ ಕೊಂಡ್ಕೊಂಡ್ರಾಯ್ತು. ಏನು ಸ್ಥಳೀಯವಾಗಿ ಸಿಗ್ತೈತೆ ಅದಕ್ಕೆ ಮಾರುಕಟ್ಟೆಯ ನಾವೇ ದೊರಕಿಸ್ಕೊಟ್ರೆ ನಮ್ ಜನವೇ ಉದ್ದಾರ ಆಗುದಿಲ್ವೇನಣ್ಣ? ಹೂಕಪ್ಪ ನೀನ್ ಹೇಳ್ತಿರೋದು ದಿಟವೆ. ಆದ್ರೆ ಇತ್ತಲ್ ಗಿಡ ಮದ್ದಲ್ಲ ಅಂತಾರಲ್ಲಪ್ಪ, ಹಂಗಿಯೇ ನಮ್ಮೂರ್ನಾಗೆ ತಯಾರ್ ಮಾಡ್ತಾರಲ್ಲ ಅದನ್ನ ಬಿಟ್ಬಿಟ್ಟು ಬೇರೆ ಎಲ್ಲ ಸಿಟಿನಾಗ ಚೆನ್ನಾಗಿರ್ತದೆ ಅಂತ ಅನ್ಕೊಂಡು ಸಿಟಿ ದಿಕ್ಕ ಮಕ ಮಾಡ್ಬಿಡ್ತೀವಿ ನಾವು ಅಲ್ವಾ? ಈಗ ಇದೇನು ಯಾಂಡ್ಲೂಮು ಹೇಳ್ದಲ್ಲಯ್ಯ ಅದೇನ ಅಸೆಣ್ಬು ಎಲ್ಲ ಹೇಳ್ದೆಲ್ಲ. ಈಗ ನೋಡು ಬಟ್ಟೆ ನೇಯ್ತಾರವ್ರು ಯಾರು ಇಲ್ಲ ಜಯಣ್ಣ, ಈಗ ಊರ್ನಾಗೆ ಎಲ್ಲ ಪೇಟೆ ಸೇರ್ಕೊಂಡ್ಬಿಟ್ಟವ್ರೆ. ಅದು ಒಂದಷ್ಟೇ ಅಲ್ಲ ಕಣ್ಣ, ಈಗೆಲ್ಲ ಹಿಂದಿನ ಕಾಲದ್ದು ವಾಪಸ್ ಬರ್ತದೆ ಅಂತಾರಲ್ಲ, ಅಂದ್ರೆ ಇತಿಹಾಸ ಮತ್ತೆ ಮತ್ತೆ ಬರ್ತದೆ ಅಂತಾರಲ್ಲ, ಈಗೆಲ್ಲ ಮಡಕೆ ಕುಡ್ಕೆ ಇಳಿದ್ಬಿಟ್ಟವ್ರೆ. ಮಡಕೆನಾಗೆ ಮಾಡಿದ್ರ ಅಡಿಗೆ ಚಂದ, ಆಮೇಲೆ ಒಲೆನಾಗ ಬೇಯಿಸಿದ್ರ ಅಡಿಗೆ ಚಂದ ಹಂಗನ್ಕೊಬಿಟ್ಟು ಈಗೇನೋ ಹಳ್ಳಿ ಪಳ್ಳಿನಲ್ಲೆಲ್ಲ ಮನೆಯ ಮಾಡ್ಕೊಬಿಟ್ಟು ಪ್ರವಾಸಿಗರೆಲ್ಲ ಬತ್ತಾರಂತಲ್ಲ, ಮಡಕೆನಾಗ ಹಾಲ್ ಕಾಯಿಸ್ಕೊಟ್ಟಾರಂತೆ, ನೀರ್ ಕುಡಿಯಕ್ ಮಡಕೆ, ಉಣ್ಣಕ್ಕೆ ಗಂಗಳ, ಮಣ್ಣಾಗ ತಿಂದ್ರೆ ಅಯ್ಯೋ ಎಂತ ಬಡವ ಅನ್ನೋರು. ಈಗ ಶ್ರೀಮಂತರು ಕೈಯಾಗೆ ಮಣ್ಣಿಂದು ಪಿಲೆಟ ಹಿಡ್ಕೊಬಿಟ್ಟು ಯವ್ವ ರಾಗಿ ರೊಟ್ಟಿ ಕುಂಬಳಕಾಯಿ ಪಲ್ಯವ ತಿಂತಾ ಇರ್ತಾರೆ. ಅಂದ್ರ ನೋಡು ಈ ಕಡೆಯಿಂದ ಆ ಮಡಿಕೆ ಕುಡಿಕೆ ಮಾಡೋರ್ಗೆ ಕೆಲ್ಸ ಅಣು, ಊಜಿ ಮಾಡವ್ರೆ ಮಣ್ಣಿಂದು ಊಜಿ ಊಜಿ, ಹಾ ಅದಕ್ಕೊಂದ್ ಗಿಂಡಿ ಬೇರೆಯ ನೀರ ಬಗ್ಸ್ಕೊಳಕ್ ಎಷ್ಟ್ ಚಂದ ಮಾಡ್ತಾರಣ್ಣ. ನೀನು ಮಡಕೆ ಅಂದಾಗ ನನ್ಗೆ ನೆಪ್ಪಾಯ್ತು, ಈಗೆಲ್ಲ ಸಿಟಿನಾಗ ಇನ್ನೊಂದ್ ಶುರು ಮಾಡ್ಕೊಂಡವ್ರಂತೆ. ರಾತ್ರಿ ಹೊತ್ತು ಮಣ್ಣನ್ ಮಡಕೆಲಿ ಅನ್ನ ತಂಗ್ಳು ಅನ್ನ ಉಳ್ದಿರ್ತದಲ್ಲಣ್ಣ, ಅದಕ್ ನೀರಾಕಿ ಇಟ್ಬಿಡೋದು, ಅದನ್ನ ಬೆಳಿಗ್ಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮೊಸರು ಉಪ್ಪು ಹಾಕೊಂಡು ಕೈಯಲ್ಲಿ ಕಿವುಚ್ ಬಿಟ್ಟು ತಿನ್ನೋದನ್ಗೆ. ಹಿಂದೆ ನಮ್ಮ ಈ ಉಳಿದ್ಲಲ್ಲ ಯಾರ ನಮ್ಮಜ್ಜಿ, ನಾನು ಜಾತ್ರೆಗೆ ಹೋಯ್ತಿದ್ದೆ, ಆ ಜಾತ್ರೆಲ್ಲೇ ಈ ಪಕ್ಷ ಅಂತ ಮಾಡ್ತಾರಲ್ಲಪ್ಪ, ಸತ್ತವ್ರಿಗೆ ಕಟ್ಟವ್ರಿಗೆ ಹೋದವ್ರಿಗೆಲ್ಲ ಎಡ ಇಡೋದು ಅದ ಮಾಡ್ತಿದ್ರು. ಅವಾಗ ಈ ಹಳ್ಳಿನಾಗೆ ದೀಪ ಎಲ್ಲಿತ್ತಪ್ಪ? ಅವಾಗ ಈ ಲೈಟು ಎಲ್ಲಿತ್ತು? ಏರ್ಲಿಲ್ಲ, ದೀಪ ಕಚ್ಕೊಂಡೆ ಮನೆ ಒಳಗೆ ಇರಬೇಕು. ನಮಗೆ ಕತ್ಲಾಯ್ತಿದ್ದಂಗೆ ನಿದ್ದೆ ಎಳೆದು ಬಿಡೋದು ನಮ್ಮಜ್ಜಿ ಊರಿಗೆ ಹೋದ್ರೆ. ಏನಾಗ್ಬಿಡೋದು, ಇವರು ರಾತ್ರಿ 10 ಗಂಟೆ 11 ಗಂಟೆಗೆ ಎಡ ಇಡೋದು, ನಮ್ಗೆ ಹೊಟ್ಟೆ ಕವ ಕವ ಕವ ಅಂತಿರೋದು, ಹಂಗೆ ಹಸ್ಕೊಂಡು ಹಸ್ಕೊಂಡು ಮಲಿಕೊಂಬಿಡಮ್. ಆಮೇಲೆ ಬೆಳಿಗ್ಗೆ ಎದ್ದು ನೋಡಿದ್ರೆ ಜಯಣ್ಣ, ಈಗಿನಾಗೆ ಬಗ್ ಬಗೆಯಾಗಿ ಏನು ಅಡುಗೆ ಮಾಡ್ತಿರ್ಲಿಲ್ಲ ಕವ್ವು, ಏನು ಅನ್ನ ಸಾರು ಎರಡಿಗೆ, ಏನು ಆ ಮಡಕೆಯಲ್ಲಿ ಅನ್ನ ಮಾಡ್ಬಿಟ್ಟು ಸಾರ ಮಾಡ್ಬಿಟ್ಟು ಇಟ್ಟಿದ್ರೆ ಘಮ ಘಮ ಘಮ ಘಮ ಅನ್ನೋದು ಬೆಳಿಗ್ಗೆ ಎದ್ದ ಮೊಕ್ಕನಾಗಿಯೇ. ಅಲ್ಲುತ್ತಿದ್ಮೋ ಏನೋ ನೆಪ್ಪಿಲ್ಲ, ಏನತ್ತ ತಟ್ಟೆ ತಕ್ಕೊಂಡು ಉಣ್ಕತ್ತಿದ್ದು, ಏನ್ ರುಚಿ ಇರ್ತಿತ್ತವ್ವ ಮಡಿಕೆನಲ್ಲಿ. ಹಂಗೆಯೇ ಈ ಕೊಡುಗ್ ಹೋಗಿದ್ದಿಕ್ಕಪ್ಪ, ನಮ್ ಫ್ರೆಂಡ್ ಕರ್ಕೊಂಡು ಹೋಗಿದ್ದ, ನಮ್ ಕೆಂಪಿಯವರ ಮಾವನ ಆ ತಮ್ಮನ ಅಳಿಯನ್ ಹೆಂಡತಿ ಮನೆ ಅಲ್ಲದೆ, ಸರಿ ತುಂಬಾ ಹತ್ರ ಸಂಬಂಧ ಆಯ್ತು, ಅಲ್ಲಿಗೆ ಕರ್ಕೊಂಡು ಹೋಗಿದ್ದ. ಆಮೇಲೆ ಇವ್ರು ಏನ ಮಾಡ್ತಿದ್ದಾರು ಈ ಒಲಲಿ ಅಂತ ಅನ್ಕೊಂಡು ಹೋಗಿ ನೋಡಿದ್ರೆ ಅನ್ನವ ಬೇಯಿಸ್ತಾವ್ರೆ ಅದ್ರಲ್ಲಿ ಮಡಕೆಲಿ. ನನಗೆ ಇದ್ಯಾಕೆ ಗ್ಯಾಸಲ್ಲಿ ಎಲ್ಲ ಅದೆ, ಗ್ಯಾಸ್ ಅದೇ, ಪಾತ್ರೆ ಅದೇ, ಇದ್ಯಾಕೆ ಮಡಕೆಲಿ ಬೇಯಿಸ್ತಾ ಇದ್ದಾರೆ ಅಂತಂದ್ರೆ, ಮಡಕೆಲಿ ಬೇಯಿಸಿದ್ರೆ ರುಚಿ ಆಗಿರ್ತದೆ ಕಣ. ಅದು ಬಿಸಿ ಅನ್ನ ಆಯ್ತು, ಈಗ ನಾವ್ ಮುಂಚೆ ತಂಗ್ಳು ತಿಂದ್ರೆ ಏನು ಅನ್ಕೋತಾ, ಈಗ ತಂಗ್ಳು ತಿನ್ಬೇಕಂತ ನೋಡು. ಮೊನ್ನೆ ಮೈಸೂರ್ ಪೇಟೆನಾಗೆ ಒಂದು ಗೃಹ ಪ್ರವೇಶಕ್ಕೆ ಹೋಗಿದ್ದೆ, ಮನೆ ಒಳಗ್ ಹೋಗೋದು ಅಲ್ಲ ನೋಡಲ್ಲಿ. ಈಗ ನಾವು ಗ್ಯಾಸ ತಕೊಬಂದು ಅದ್ರ ಮೇಲೆ ಹಾಲ ಕಾಯಿಸ್ಬಿಟ್ಟು ಉಕ್ಕಿಸ್ಬಿಟ್ಟು ಅಲ್ಲೇ ಹಾಲು ತೂಂತೀವಿ. ಅವರು ಒಂದು ಒಲೆಯ ಮಾಡ್ಯವ್ರೆ ಮಣ್ಣಿಂದು, ಮಣ್ಣಿನ ಒಲೆ ಹೂಕಣವ ಅದಕ್ಕೆ ಸೌದೆ ಗಟ್ಟಿದು ಸೌದೆ ತಕ ಬಂದು ಮಡಿಕೆನಾಗ ಹಾಲಿಟ್ಬಿಟ್ಟು ಕಾಯಿಸಿದ್ದು. ದೊಡ್ಡ ಮನೆ ಅಣ್ಣ, ಎಲ್ಲ ಅದೇ ಮನೆನಾಗೆ, ಗ್ಯಾಸ್ ಅದೇ, ಪಾಸ್ ಅದೇ, ಎಲ್ಲ ಅದೇ. ಆದ್ರೆ ಮಣ್ಣಿಂದು ಒಲೆ ತಕ ಬಂದು ಅದಕ್ಕೆ ಸೌದೆಯ ಒಟ್ಕೊಂಡು ಮಡಿಕೆನಾಗ ಹಾಲು ಕಾಯಿಸ್ಬಿಟ್ಟು ಉಗ್ಸಿದ್ದು. ನನಗೆ ಆಚಾರ್ಯ, ನಾನ್ ಕೇಳೇ ಬಿಟ್ಟೆ, ಯವ್ವ ಇದ್ಯಾವ ಪ್ಯಾಸನ್ನು ಅಂದ್ರೆ ಇದು ಹಿಂಗೆಯ, ಈಗೆಲ್ಲ ವಸ್ತಾರ ಬಂದ್ಬಿಟ್ಟದ ಹಳ್ಳಿ ಕಡೆ ಅಂತ. ಅಂದ್ರ ಎಲ್ಲೋ ಒಂದ್ ಕಡೆ ನೋಡಪ್ಪ, ನಮ್ಮ ಹಳ್ಳಿ ಸಂಸ್ಕೃತಿ, ಹಳ್ಳಿ ಸಂಪ್ರದಾಯ, ಮತ್ತ ಹಳ್ಳಿ ಕಸುಬುಗಳು ಮತ್ತೆ ಬರ್ಬೇಕು. ಬಂದ್ರೆ ಏನಾಯ್ತದೆ ಹೇಳು ನೋಡಮ್ಮ, ಏನ್ ಅನುಕೂಲ ಆಯ್ತದೆ? ಆರೋಗ್ಯ ಚೆನ್ನಾಗಿರ್ತದ ಕಪ್ಪ. ಅದೇ, ಅದನ್ ಬಿಡು, ಈಗ ಹಳ್ಳಿನಾಗೆ ಒಂದು ಆರ್ಥಿಕತೆ ಐತೆ ಇಲ್ವಾ, ಅದನ್ನ ನಾವು ಗ್ರಾಮೀಣ ಆರ್ಥಿಕತೆ ಅಂತ ಕರಿತೀವಿ. ಅದೇನು ಇಂಗ್ಲಿಷ್ ಅಲ್ಲಿ ಅದೇನ್ ಹೇಳ್ದಾರಪ್ಪ? ಅದ ಏನೋ ಕಾಣೋಣ. ಎಕನಮಿ, ಎಕಾನಮಿ ಹೇಳ್ತಾವನೆ. ಎಕನಮಿಯಿಂದ ನಾನು ಯಾರ್ದೋ ಹೆಸರು ಹೇಳ್ತಾ ಕುಂತವನೆ. ಎಕನಮಿ ಅಲೋ ಹೂ ಕನ್ನಡ. ಆಯ್ತು ಬಿಡ. ಅಂದ್ರೆ ಜಯಣ್ಣ ಹೇಳ್ತಾರ, ಸರಿ ಈಗ ಇಲ್ಲಿ ಏನು ಇಲ್ಲ ಅಂತ ಬಿಟ್ಬಿಟ್ಟು ಎಲ್ಲ ಪಟ್ಟಣಕ್ಕೆ ಹೋಯ್ತಾವ್ರೆ, ಹಳ್ಳಿಗೆ ಬರ್ತಾರಲ್ಲ. ನೋಡಿಲ್ಲ, ಹೇಳದ ಕರೆಕ್ಟ್ ಆಗಿ ತಿಳ್ಕೊಬಿಡು. ಈಗ ಹಳ್ಳಿನಾಗಿರೋವಂತಹ ಯುವ ಜನತೆ ಏನೈತಿ, ಯುವಕರು, ಅವರು ಹಳ್ಳಿನಾಗ ಇರ್ಬೇಕು. ನಾನು ನೀನು ಇರೋದ್ ಇಂಪಾರ್ಟೆಂಟ್ ಅಲ್ಲ. ನಾವೇನು ವಯಸ್ಸಾಗ್ಬಿಟ್ಟದೆ ನಮ್ಗ ಅಂದ್ರೆ ತುಂಬೇನು ವಯಸ್ಸಾಗಿಲ್ಲ, ಹೇಳ್ತಿರೋದು ಅಂದ್ರ ಅವ್ರಿಗೆ ಇಲ್ಲಿ ಆಕರ್ಷಣೆ ಮೂಡ್ಬೇಕು. ಹಳ್ಳಿನಾಗ ನಾ ಯಾಕೆ ಇರ್ಬೇಕು ಅಂದಾಗ ಅವ್ರಿಗೆ ಹೇಳ್ಬೇಕು, ನೋಡ್ರಪ್ಪ ಈಗಿಂದೇನೋ ಹೊಸ ತಾಂತ್ರಿಕತೆ ಎಲ್ಲ ನೀವು ಕಲ್ತ್ಕೊಬಿಟ್ಟಿದ್ದೀರಿ. ಈಗ ನಮ್ಮ ಕಮಲಕ್ಕ ಏನೇನೋ ಹೇಳ್ದಲ್ಲ, ನೀನ್ ಆಗ್ಲೇ ಈ ಸ್ಟೇಟಸ್ ಎಲ್ಲ ಆಗ್ತಾಳೆ. ಹಿಂಗೆ ಇಂತ ತಾಂತ್ರಿಕತೆಗಳು ಈಗೇನೋ ಏನೋ ಬಂದದಂತಲ್ಲ ಅಂತ ಕಣ್ಣಣ್ಣ, ಇಂಗ್ಲಿಷ್ ಗೊತ್ತಲ್ಲ ಹೇಳು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೂಢಿ. ಬಾರ್ಕೋಲ ಹಿಡ್ಕೊಬಿಟ್ಟು ದನಿಗೆ ಏನು ಎತ್ತಿನ ಗಾಡಿನಾಗ ಏಯ್ ಅಂದಂಗ ಅಲ್ಲದು, ಮತ್ ಇನ್ನೇನಯ್ಯ ಅದು? ಅದೇನೋ ಹೇಳ್ತಾರೆ, ಏನ್ ಹೇಳ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೆ ಕಣ್ಣಣ. ಅದೇನವಾಗ ಅಂದ್ರೆ ಹೊಸ ಬುದ್ಧಿವಂತಿಕೆ ಬಂದ್ಬಿಟ್ಟದಂತ ಈಗ ಸಮಾಜದಾಗೆ, ಅದನ್ನೆಲ್ಲ ಬಳಕೆ ಮಾಡ್ಕೊಂಡು ಇಡೀ ಪ್ರಪಂಚವ ಮುಟ್ಬಿಡ್ಬೋದಂತೆ. ಈಗ ಎಲ್ಲೋ ನಮ್ಮ ಹಳ್ಳಿನಲ್ಲಿ ನಮ್ಮ ಕರಿಯಪ್ಪ ನೇಯೋ ಕಂಬಳಿ ಬೇರೆ ದೇಶಕ್ಕೆ ಹೋದ್ರೆ ತೆಪ್ಪೇನು ಇಲ್ವಾ? ಇಲ್ಲಿ ಮಾಡೋ ಮಡಿಕೆ ಈ ದೇಶಕ್ಕೆ ಹೋದ್ರೆ ತೆಪ್ಪೇನು? ಇಲ್ಲಿ ಬೆಳೆಯೋ ಆಹಾರ ಇನ್ನೆಲ್ಲೋ ಹೋದ್ರೆ ತೆಪ್ಪೇನು? ಮತ್ತ ನಮ್ಮ ಕಲೆ ಮತ್ತೆ ನಮ್ಮ ಸಂಸ್ಕೃತಿ ಇದನ್ನ ಬೇರೆ ಕಡೆಗೆ ಪರಿಚಯ ಮಾಡಿದ್ರೆ ಅಲ್ಲಿಂದ ಹಣ ನಮ್ ಕಡೆಗೆ ಬರ್ತದೆ. ಅಂದ್ರೆ ಏಯ್ ಅದನ್ನೆಲ್ಲ ಒತ್ಕೊಂಡ್ಬಿಟ್ಟದಪ್ಪ ಹಣ. ಈಗ ನಿಂದು ವಾಟ್ಸಪ್ ಅಲ್ಲಿ ಏನೋ ಆಗ್ತಿಯಲ್ಲ, ಒತ್ಕೊಂಡ್ ಹೋಯ್ತಾ ಅದ, ಅದು ಅವ್ರ ಫೋನ್ ಅಲ್ಲಿ ಅವ್ರು ನೋಡ್ಕೋತಾ ಇದ್ದಾರೆ. ಅಂದ್ರೆ ವಿಷಯ ಎಲ್ಲಾ ಕಡೆ ಮುಟ್ತದೆ. ಇಲ್ಲಿ ಇವನು ಮಡಕೆ ಮಾಡ್ತಾವನೆ, ನಾವ್ ಯಾಕೆ ತರಿಸ್ಕೋಬಾರ್ದು ಅಂತ ಯೋಚನೆ ಮಾಡ್ತಾರೆ. ಸರಿ ಬಿಡ. ಒಂದ್ ಕಡೆ ಹಿರೆ ಮನುಷ್ಯರದ್ದು ಕಲೆ ಬದುಕು ಸಂಸ್ಕೃತಿ, ಈ ಐಕಳುಗಳದ್ದು ಯುವಕರನ್ನ ಒಳ್ಳೆ ಅಮಟಕಾಯಿ ಇದ್ ಮಾಡ್ದಂಗೆ ಇದ್ ಮಾಡ್ತಿರ್ತಾವಲ್ಲ, ನೆಗಿತಿರ್ತಾವಲ್ಲ, ಯುವಕ ಹಿಡ್ಕೊಂಬಂದು ಇದಕ್ಕೆಲ್ಲ ಕೆಲಸ ಹಚ್ಚಿದ್ರೆ ಆ ಯುವಕರು ಹಳ್ಳಿನಾಗ ಉಳಿತಾರೆ, ಮತ್ತೆ ಇವ್ರ ಕಲೆ ಉಳಿತತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕುಟುಂಬ ಅನ್ನೋದು ಭದ್ರ ಆಯ್ತದೆ. ಎಲ್ಲ ಬಿಗಡಾಯಿಸ್ಕೊಂಡ್ಬಿಡ್ತಾವೆ ಒಂದ್ ಕಡೆ, ಅವು ಒಂದ್ ಕಡೆ, ಮಕ್ಳು ಒಂದ್ ಕಡೆ, ಹಿಂಗ ಆಗ್ಬಿಟ್ರಣ ಎಲ್ಲದೇನ. ಇದ್ರಲ್ಲೇ ಇಡೀ ಕಾಲಂ ಕಾಲಿಂಗು ಅದ್ ಯಾವ್ದವ್ವ? ಅದ್ ಮಾತಾಡ್ತಾರಲ್ಲ, ನೀನ್ ಮಗಳ ಜೊತೆ ಮಾತಾಡ್ದಲ್ಲವ, ಅದ್ ಯಾವ್ದ ಕಾಲಿಂಗು? ಇಡೀ ಕಾಲಿಂಗ್ ವಿಡಿಯೋ ಇಡಿಯೋ ಇಡಿಯೋ ಕಾಲಿಂಗು. ಇವನ್ ಇಂಗ್ಲಿಷ್ ಕಲ್ತ್ಬಿಟ್ಟು ಭಾರಿ ಕಷ್ಟ ಅಲ್ಲ ಕಯ್ಯ? ಆ ಇಡಿಯೋ ಕಾಲಿಂಗ್ ಪೂರ್ತಿಯಾಗಿ ಕಲ್ತ್ಕೊಬಿಡು, ಭಯ ಆಯ್ತದ ನಮ್ಗೆ. ಅಂದ್ರೆ ನಾನು ಕಲ್ತ್ಕೊತಾ ಇದೀನಿ ಅಂತ ನಿನ್ಗೆ ಅನ್ನಿಸ್ತಿಲ್ವಾ ಜಯಣ್ಣ? ಅಲ್ಲ, ನೀ ಏನ್ ಹೇಳ್ತೀಯೋ ಅವಳೇನ್ ಹೇಳ್ತಾಳೋ, ಅಯೋಮಯ ಆಗ್ಬಿಟ್ಟದ ನನ್ ಪರಿಸ್ಥಿತಿ. ಈಗ ನೋಡಪ್ಪ, ದಿನಕ್ಕೆ ಒಂದೇ ಪದ ಕಲ್ತ್ಕ, ಸಮಸ್ಯೆ ಆಯ್ತಿರೋದ್ ಅಲ್ಲೇ ನಿಂತು. ಈಗ ನಿಂಗ್ ಅರ್ಥ ಆಗದಿಲ್ ಬಿಡು. ಯಾಕೆ ಅಂತಂದ್ರೆ ಈ ಐಕಳ ಭಾಷೆಯ ಅರ್ಥ ಮಾಡ್ಕೊಳ್ಳೋರು ಯಾರಪ್ಪ ಮೊದಲಿಯೇ? ಯಾರು ಅವಲ್ವಾ? ಹಂಗ ಕಮಲಕ್ಕ ಹೆಣ್ಣು ಅಲ್ವಪ್ಪ, ನಾನ್ ಮಾತಾಡೋ ಭಾಷೆ ಅವಳಗ್ ಅರ್ಥ ಆಯ್ತಾ ಕಣ್ಬಿಡೋ ಅವಳೆ, ಅವಳು ಹೇಳ್ಕೊಡ್ತಾಳ ಸಿ ತಿಳ್ಕೊಂಡ ಅವಳೆ. ನೀನು ದಿನಕ್ ಒಂದೇ ಯಾಕೆ ಕಲ್ತ್ಕೋ, ಅಪಾರ ಕಲ್ತ್ಕೊಳ್ಳಿ ಜಾಸ್ತಿ ಇದೆ ಈಗ ಅಲ್ವಯ್ಯ? ಏನೋ ಅದೆಲ್ಲ ತಲೆ ಒಳಗ ಅದ್ ಕೆಲ್ಸ ಮಾಡ್ತದೆ ಅಲ್ವಯ್ಯ? ಕರೆಕ್ಟ್ ಅನ್ಕೋಬಿಡು, ಕನ್ನಡ ಪದ ಚಿಪ್ಗೆ ಹ್ಞೂ ಕಯ ಕಲ್ಟ. ಈಗ ಈಗ ನಾವು ಅದ್ಯಾವ್ದಪ್ಪ ಚಿಪ್ಪು ಅದೇನೋ ಹೇಳ್ತೇವೆ, ಚಿಪ್ಪು ಚಿಪ್ಪು ಕರಟ ಯಾಕಂಗ ಅನ್ಬಾರ್ದು ಜಯಣ್ಣ, ಒಳ್ಳೆ ಪದವಲ್ವಪ್ಪ ಅದು. ಅದೇನೋ ಹೇಳ್ದಲ್ಲ ನೀನು ಕಂಪ್ಯೂಟರ್ ಚಿಪ್, ಅದ್ ಬೇಕಾದ್ರೆ ಸುಲಭಕ್ ಸಿಕ್ಬಿಡ್ತದೆ, ಕಲ್ಟ್ ಸಿಗೋಲ್ದು. ಈಗ ತುಳಿದ ಚಿನ್ನದ ಬೆಲೆ ಬಂದ್ಬಿಟ್ಟದ ಕಲ್ಟಕ್ಕೆ. ಮುಂಚೆ ಓದ್ಕೋದ್ರು ಸಾಕು ಅಂದ್ರೆ ರೈತರು ಅಣ್ಣ ತೆಂಗಿನಕಾಯಿ ಧಾರಣೆ ಏರ್ತು, ಕೊಬ್ಬರಿಗೆ ಏರ್ತು, ಅಲ್ವಪ್ಪ ಎಳ್ನೀರ್ಗೆ ಏರ್ತು, ಕಲ್ಟ ಮತ್ತೆ ಏನವ ಸಿಪ್ಪೆ ಅದನ್ನು ಬಿಡುದಿಲ್ವಂತೆ ಬಾಚ್ಕೋಬೋದಾರಂತ ಇವಾಗ. ಈಗ ಅಣ್ಣ ಒಂದೇ ಒಂದ್ ಚಿಪ್ಪು ಅದಕ್ಕೆ ಅದ್ ಎಷ್ಟೋ ರೂಪಾಯಿ ಅಂತೆ. ಅದ ತಕ ಬಂದು ಪ್ಯಾಟರ್ನ್ ಆಗಿ ಇದ್ಲ ಮಾಡ್ತಾರಂತ ಇದ್ಲು, ಆ ಇದ್ಲನ್ನ ಶುದ್ಧೀಕರಣ ಮಾಡಕ್ ಬಳಕೆ ಮಾಡ್ತಾರಂತ. ಕಪ್ಪು ಏನ್ ಸುದ್ದಿ ಮಾಡ್ತಾರಯ್ಯ? ಅಯ್ಯೋ ನೀರ್ ಸುದ್ದಿ ಮಾಡ್ಬೋದಂತೆ, ಗಾಳಿ ಸುದ್ದಿ ಮಾಡ್ಬೋದಂತೆ, ಎಲ್ಲ ಸುದ್ದಿ ಮಾಡ್ಬೋದಂತೆ. ಅಲ್ ಸುದ್ದಿ ಮಾಡಕ್ ಬಳಸಿತ್ತಿಲ್ವೇನವ ತೆಂಗಿನ ಕಂಠ ಜಜ್ಗಬಿಟ್ಟು ಅದಕ್ಕ ಒಸಿ ಏನ ಏನವಾದ ವಾಸನೆ ಬರ್ತದಲ್ಲ ಗಮ್ ಅಂತ ಕೂತಿರ್ತದಲ್ಲ ಏಲಕ್ಕೆ. ಅಲ್ಲ ಕವೋ ಅದೇನ ಕರ್ಪೂರ ಪಚ್ ಕರ್ಪೂರ ಅದ ಒಸಿ ಸೇರಿಸ್ಕೊಬಿಟ್ಟು ಉಪ್ಪು ಹಾಕೋಬಿಟ್ಟು ಬೆಳಗಾಗೆ ದಲ್ಲು ಉಚ್ಚತಾ ಇದ್ರೆ ಅಲ್ಲೇನ್ ಕರ್ರಿ ಕಾಣವು, ಬಾಯ ನೀರಲ್ಲಿ ಮುಕ್ಕಳಿಸ್ಬಿಟ್ರೆ ಬೆಳ್ಳಿ ಒಲೆ ಮುತ್ತನಂಗೆ. ಈಗ ಅದ್ ಏನಾಕ ಉಜ್ಜಿದ್ರು ಬೆಳಗಾಗೋಲ್ದು ಅಲ್ಲೂ. ಇಲ್ವಾ ನನ್ ಕಲರ್ಗು ನಿನ್ ಕಲರ್ಗೂ ಅಲ್ಲೂ ಏನ್ ಪಳ ಪಳ ಪಳ ಅಂತ ಒಳೆಯೋದು. ನಿಂದ ಹೇಳ್ಕೋ ನಂದ್ಯಾ ಕೇಳ್ತೀಯ, ನಿಂದ ಹೇಳ್ಕೋ ನಂದ್ಯಾ ಕೇಳಪ್ಪ. ಆಮೇಲೆ ಕಪ್ಪಗಿದ್ದಮ್ಮ ಅದ್ಯಾವ್ದು ಪಿಕ್ಚರ್ ಅಲ್ಲಿ ಹೇಳೋದಿಲ್ವಾ? ಅದು ಅದ್ಯಾರ ಕರ್ಗಿದ ಏನ್ ಇಲ್ಲ, ನಾನು ಬ್ರೋನು ಇಲ್ಲ ಬ್ರೋನು ಅಂತ ಹೊರಗಡೆ ಹಾಕ್ಬಿಡ್ತೀನಿ ನಿನ್ನ. ಯಾಕೆ ಕ್ವಿಟ್ ಅಂದ್ಬಿಡ್ತೀನಿ? ಕುಟ್ ಏನ್ ಕುಟ್ಲಯ್ಯ? ಇಂಗ್ಲಿಷ್ ಕಲ್ತಿದ್ಯಲ್ಲ, ಹೇಳು ಹೇಳು ಹೇಳು. ಕ್ವಿಟ್ ಅಂದ್ರೇನು? ಕ್ವಿಟ್ ನಮ್ ಮೇಡಮ್ ನಂಗೆ ಹೇಳ್ಕೊಟ್ಟಿಲ್ಲ ಇನ್ನು. ಅಂದ್ರೆ ಬಿಟ್ಟು ಹೋಗಿ ಅಂತ. ಮನೆ ಬಿಟ್ಬಿಟ್ಟು ಹೊಡ್ಕೊ ಬಟ್ಟಾಗದಪ್ಪ. ಅಲ್ಲ ಅಲ್ಲ ಯಾಕೆ ಹೇಳ್ದೆ ಹೇಳಿ ಮಾತ. ಓ ಬುಡಪ್ಪ ನೀನು ಕಲ್ಗಾರ್ನಿಯೇ. ಏ ಸ್ವಾತಂತ್ರ್ಯ ಬತಾಯ್ತಲ್ಲ, ಈ ಸತಿ ಭಾಷಣ ಯಾರ್ದು ಅನ್ಕೊಂಡಿದ್ಯಾ? ಯಾರ್ದವ್ವ ಜಯಣ್ಣಂದೆ. ಅದಕ್ಕೆ ಪುಸ್ತಕಗಳ ಓದ್ಕೊಂಬಿಟ್ಟನೆ ಪಾಯಿಂಟ್ಸ ಏನು ಫಸ್ಟ್ ಇದೇ ಮಾತಾಡೋದು ಕ್ವಿಟ್ ಅಂತಾನೆ ಹೇಳ. ಅಂದ್ರೆ ಎಲ್ಲಾರು ಒಟ್ಟೋಗಿ ನಾನು ಮಾತಾಡ್ಬೇಕು ಅಂತಲಯ್ಯ? ಹಂಗಲ್ಲ, ಅದು ಒಂದು ಪದ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿದ್ದು. ಅಂದ್ರೆ ಪರಂಗಿ ಅವ್ರಿಗೆ ಹೇಳ್ದು, ಬ್ರಿಟಿಷರಿಗೆ. ಇನ್ಯಾರು ನಿಂಗೆ ಹೇಳ್ದೆ ನಾನು? ಮತ್ತೆ ನೀ ಹೇಳ್ತಾರ ಅದು ಉಂಟು ಅಂತಂದ್ರೆ ಎಲ್ಲಾರು ಹೊಂಟೋಗಿ ಅಂತ ಹಂಗೆ ಆಯ್ತಲ್ಲಪ್ಪ. ಅಂದ್ರೆ ಅವಾಗ ಅವ್ರಿಗೆ ಹೇಳೋದು ಯಾರು ಹೇಳಿದ್ದು ಈ ಮಾತ, ಯಾಕೆ ಹೇಳಿದ್ರು ಭಾರತ ಬಿಟ್ಟೋಗಿ ಅಂತ ಯಾಕೆ ಹೇಳಿದ್ರು ಅಂತ ಹೇಳ್ದಾಗ ಜನರಿಗೆ ಸ್ವಾತಂತ್ರ್ಯದ ಮಹಾತ್ಮೆ ಅರ್ಥ ಆಯ್ತದೆ ಇಲ್ವಾ? ಈಗ ನಾವು ಸರ್ವತಂತ್ರ ಸ್ವತಂತ್ರ ದೇಶದಾಗ ಅದೀವಿ, ಏನ್ ಬೇಕಾದ್ರೂ ಮಾಡ್ಬೋದು ಅಂದ್ಕೊಬಿಟ್ಟಿದೀವಿ. ಆದ್ರೆ ನಮಗ್ ಗೊತ್ತಿಲ್ಲ ಎಷ್ಟು ಕಷ್ಟಪಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯ ಅಲ್ವಪ್ಪ, ಎಂತೆಂತ ಮಾನ್ಯರು ಅಲ್ವಪ್ಪ. ಅಂದ್ರ ಇತಿಹಾಸನ ಸರಿಯಾಗಿ ಓದ್ಕೊಂಡಿಲ್ಲ ಯಾರು, ಅಲ್ಪ ಸ್ವಲ್ಪ ಓದ್ಕೊಂಡಿರೋರು ಸುಮ್ಕೆ ಏನೇನೋ ಇತಿಹಾಸವ ಹೇಳ್ತಾ ಕುಂತ್ಕೋತಾರೆ, ಆಮ್ಯಾಕೆ ಒಬ್ಬೊಬ್ರು ಒಂದೊಂದರ ಮಾತಾಡ್ತಾರೆ. ಅದಕ್ಕ ನಾನು ಒಂದು ತೀರ್ಮಾನ ತಗೊಬಿಟ್ಟಿದ್ದೀನಿ. ಅಂದ್ರೆ ಸರಿಯಾಗಿ ಮಾತಾಡೋದಪ್ಪ? ಹಂಗಲ್ಲ, ಓದ್ಕೋಬೇಕು ಮೊದಲು ಇತಿಹಾಸ ಇಲ್ವೇನವ. ನಮ್ ದೇಶದ ಇತಿಹಾಸ, ನಮ್ ರಾಜ್ಯದ ಇತಿಹಾಸ, ಆಮೇಲೆ ನೀನೇ ಹೇಳಕ್ಕಿಲ್ವಾ? ಊರಿಂದ ತಿಳ್ಕೊಬೇಕು ಕಣ್ಣ. ಊರನ್ ತಿಳ್ಕೊಬೇಕಪ್ಪ. ಊರೇನು, ಯಾರ್ ಕಟ್ಟಿದ್ರು ಊರ, ಊರಿಗೆ ಹೆಸರೇ ಹಂಗ್ ಬಂತು, ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ಆಮ್ಯಾಕಿಂದ ಮಾತಾಡ್ಬೇಕು. ಸುಮ್ಕೇನ ನಂಗೂ ಮಾತು ಬರ್ತದೆ ಸ್ವತಂತ್ರ ಅದೇ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಿದ್ ಮಾತಾಡಿದ್ರೆ ಅಂದ್ರೆ ಬುಲೆಟಿನ್ ಇದು ಯಾವ್ದು ಹೊಸ ಪದ ಬುಲೆಟಿನ್? ನ್ಯೂಸ್ ಬುಲೆಟಿನ್. ಓಹೋ ಬುಲೆಟಿನ್ ಅಲ್ವಾ ಬುಲೆಟಿನ್ ಕಣ್ಣ, ಬುಲೆಟಿನ್ ಅವ್ವ. ಏನೋ ಹೋಯ್ತಿಯಲ್ಲ ನೀನು ಗುಡು ಗುಡು ಅನ್ನಿಸ್ಕೊಂಡು ಅದರಿಂದ ಹುಟ್ಟಿರ್ಬೇಕಾದ ಈ ಪದ ಅದೇನೋ. ಅಂದ್ರ ಎಲ್ರೂ ನೀನ್ ಹೇಳ್ದಂಗೆ ಸುಮ್ಮನೆ ಬಿಡ್ತಾ ಕುಂತಿರ್ತಾರೆ, ಏನು ಹೊಡೆದಿದ್ದೆ ಹೊಡೆದಿದ್ದು ಅಲ್ಲಂಗಾಯ್ತು ಇಲ್ಲಿಂಗಾಯ್ತು ಅಂತ. ಇಂಥದ್ರಿಂದ ಸಮಸ್ಯೆ ಏನಾಯ್ತದೆ ಅಂತಂದ್ರೆ ಚಂದಾಕಿರೋರು ಚಂದಾಗಿರೋದಿಲ್ಲ, ಏನೋ ವೈಮನಸ್ಯ, ಯಾರ್ಯಾರ ನಡುವೆನೋ ಗಲಾಟೆ. ಮೊನ್ನೆ ಯಾವ್ದೋ ಹತ್ತ ಕುಂತಿದ್ರಂತಲ್ಲಪ್ಪ ಬೆಟ್ವ, ಅಲ್ಲಿ ಮೇಲೆ ಎಲ್ಲೋ ಏನೋ ಸಾಕು ಹೊಡಿತಾ ಇದೆ ಕಳ್ಳಂಟು ಅನ್ಬಿಟ್ಟು ಯಾರೋ ಒಪ್ಸಿದ್ದಕ್ಕೆ ಜನ ಓಡಾಡ್ಕೊಂಡು ಕಾಲ್ ತುಳ್ತಾ ಆಗಿ ಸತ್ತೋಗ್ಬಿಡ್ಲಿ. ಅದೆಲ್ಲ ಬಿಡಪ್ಪ. ಅಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಹಿಂಗೆ ಸುಳ್ಳು ಸುದ್ದಿ ಹೇಳೋದು ಏನೋ ಹರಿದ್ವಾರದಲ್ಲಿ ಅಲ್ವೇನಣ್ಣ, ಒಟ್ಟೆಲ್ಲ ಕಾಸ್ಬಿಡ್ತ ಬಿಡಪ್ಪ ನೋಡಕ್ಕಾದ ಅದೆಲ್ಲ ಯಾರೋ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ ಅದನ್ನ ನಂಬ್ಕೋತಾರೆ ಇನ್ಯಾರೋ ಒಡೆದಾಡ್ತಾರೆ ಬಡದಾಡ್ತಾರೆ ಯಾಕೆ ಬೇಕಿದು ಸ್ವತಂತ್ರ ಅಂದ್ರೆ ಏನಣ್ಣ ಇನ್ನೊಬ್ಬನ ಸ್ವತಂತ್ರನ ಗೌರವಿಸ್ಬೇಕು ಹೌದು ಏನಂದಿ ಅದಕ್ಕೆ ಈ ಕುಟ್ ಇಂಡಿಯಾ ಚಳುವಳಿ ಹೇಳ್ತಿದ್ದಲ್ಲಪ್ಪ ನೀನು ಈಗ ಅದಕ್ಕಿಂತ ಮುಂಚೆ ಅದೇನೋ ನಮ್ ಸ್ವದೇಶ ಚಳುವಳಿ ಶುರು ಮಾಡಿದ್ರಲ್ಲಪ್ಪ ಅವಾಗ ನಮ್ಮ ಮೈ ಹೇಳ್ತಿದ್ದ ಜುರಾನ್ ಕಟ್ಟೆ ಅಲ್ಲೆಲ್ಲ ಅದೇನೋ ಚಳುವಳಿ ಎಲ್ಲ ಮಾಡುತ್ತಿದ್ರಂತಲ್ಲಪ್ಪ ಅದಕ್ಕೆ ನಮ್ ದೇಶದ್ದು ಬಟ್ಟೆನೆ ಬಳಸ್ಬೇಕು ನಮ್ ದೇಶದ್ದು ಏನೇನು ತಯಾರು ಮಾಡ್ತಾರೆ ಅದನ್ನೇ ಬಳಸ್ಬೇಕು ಅಂತ ಅನ್ಬಿಟ್ಟು ವಿದೇಶಿ ವಸ್ತುಗಳನ್ನೆಲ್ಲ ತಕೊಂಡೋಗಿ ಬೆಂಕಿ ಹಾಕ್ಬಿಟ್ರಂತೆ ಕವ್ವ ಅವಾಗ ಅದಕ್ಕೆ ಅದು ಯಾರೋ ಒಬ್ಬರು ಪದವ ಆಡ್ತಾ ಇದ್ರು ಮಾತಾ ದೇಸಾಯಿತ ಗನ ಸೇವನವೋ ಅಂತ ಇದು ಯಾಕಿದು ಈ ಪದ ಹಿಂಗದಲ್ಲ ಅಂತ ಅನ್ಕೊಂಡು ನಾನು ಸುಮಾರು ದಿನ ಯೋಚನೆ ಮಾಡ್ಬಿಟ್ಟು ಆಡ್ತಿದ್ರಂತೆ ಮಾತಾ ದೇಸಾಕೀತ ಘನ ಸೇವನವೋ ಅಂತ ಅಂದ್ರೆ ಮಾತಾ ದೇಶ ಹಿತ ಘನ ಸೇವೆ ಓಹೋ ಆಮೇಲೆ ನನಗೆ ಅರ್ಥ ಆಯ್ತು ಇದು ಯಾಕೆ ಇವ್ರು ಹಿಂಗ ಆಡ್ತಿದ್ರು ಅಂತ ಒಟ್ನಲ್ಲಿ ಅದು ಹೆಂಗಾರ ಆಡ್ಕೊಳ್ಳಿ ಈ ದೇಶ ನಮ್ದು ಬೇರೆಯವ್ರು ಬಂದ್ಬಿಟ್ಟವ್ರೆ ಅವ್ರನ್ನ ಇಲ್ಲಿಂದ ಒತ್ತಾಕ್ ಬಿಡ್ಬೇಕು ಅನ್ನೋ ಇದಿತ್ತಲ್ಲಪ್ಪ ಛಲ ಹೌದು ಅದನ್ನ ನಾವು ಗೌರವಿಸ್ಬೇಕು ಕಂಡ್ಬಿಡು ಓದ್ಕಿತ ಹೋಗಿ ಮೂರು ಇದ್ ತಕ ಬಂದ್ವಲ್ಲ ಯಾವ್ದಪ್ಪ ಕಾದಿದು ಏನ್ ಹೇಳು ಪಟ ಅದ ಏನ್ ಮಾಡ್ದೆ ಮನೇಲಿ ಮಡಿಸಿಟ್ಟಿನಿ ಮಡಿಸ್ಬಿಟ್ಟು ಇಟ್ಟಿಯ ಶೃಂಖಲದೆ ಈಕಿತಾನು ಮನೆ ಮೇಲೆ ಆರಿಸ್ಬೇಕು ದೇಶಭಕ್ತಿಗೋಸ್ಕರ ಇಲ್ವಾ ಸರಿ ಪಟ ಇಲ್ಲದೆ ಸರಿಯಾಗಿ ನೋಡ್ಕೊ ಯಾವ ಏನು ವರ್ಮಾಲಕ್ಷ್ಮಿದು ಏನಾದ್ರು ಮಿಕ್ಕಿದ್ರೆ ಮಿಕ್ಕಿರೋದೇನೆಲ್ಲ ಐತೆ ಕಾಣ ಅವನಿಗೆ ಕೊಡು ಬಿಸಿ ಬಿಸಿಯಾಗಿರೋ ನನಗೆ ತಕ್ಕ ಅಪ್ಪೋಯ್ ಒಟ್ಟ ಬಿರಿಯಾಗಿ ತಿಂದೆ ಯಾರು ನೀನು ನೀನ್ ತಿಂದಿರ್ಬೇಕು ಅಲ್ಲಕಯ್ಯ ಅವತ್ತ ಹುಟ್ಟರ ಪಂಚಾಯ ಸಡ್ಲ ಮಾಡ್ಕೊಂಡು ತುರುಕ್ದಯ್ಯ ನೀನೇನು ನೋಡ್ಕೊಂಡ್ ಬಂದಿದ್ದ ತನ್ ಮನೇಲಿ ಕೆಂಪಿ ಮನೇಲಿ ಆಮೇಲೆ ನಮ್ಮ ಮನೆಗೆ ಬಂದಿದ್ದ ಮೂರಾಯ್ತಲ್ಲವ್ವ ಅಂದ್ರೆ ನಿಮ್ ಮನೆದ ಬಿಟ್ಬಿಟ್ಟವಳೆ ನೋಡಿಲ್ವಲ್ಲ ಅದ ಹಂಗಾಗಿ ಕೆಂಪಿ ಮೆಸೇಜ್ ಹಾಕೋಳೆ ಯಾರ್ಗೆ ಕಮಲಕ್ಕಂಗೆ ನಿನ್ಗೇನು ಹಾಕ್ಬಿಡ್ಲೆ ಬಂದು ಉಂಡ್ಕೊಂಡು ಹೋದ ಚಂದ್ರಣ್ಣ ಅಂತ ಫೋಟೋನು ಹಾಕೋಳೆ ಬಡಿಸಿದ್ದು ಎಲ್ಲಿಗೆ ನೀನ್ ಉಣ್ತಾ ಇರೋದು ಇಡಿಯೋ ಇಡಿಯೋ ಮಾಡಾಕವಳೆ ಕಳಿಸು ನನ್ಗೆ ಕಳಿಸಿ ಬೇಡ ಸುಂದರ ನನ್ನ ಹತ್ರನೇ ಇರ್ಲಿ ನೀನ್ ಒಬ್ಬಿಟ್ಟು ಹೊಡಿತಾ ಇರೋದು ಫೋಟೋ ಕಳ್ಸವಳೆ ಆಯ್ತು ನೀ ಇನ್ನೇನ್ ಮಿಕ್ಕಿದ್ದಾವ ಈಗ ಅಣ್ಣ ಏನ್ ಒಬ್ಬಿಟ್ಟು ಅದೆಲ್ಲ ತಣ್ಣಗಾಗೋಗಿರ್ತದೆ ಬೇಡ ಬಿಸಿ ಬಿಸಿಯಾಗಿ ಏನಾರ ಮಾಡ್ಕೊಂಡ್ ಬರ್ತೀನಿ ಕುಂತೀರಿ ಪೆಸಲ್ಲು ಪೆಸಲ್ಲು ನಡಿಯವ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ ಲೋಕ ಕೇಳುಗರಿಗೆಲ್ಲ ನಮಸ್ಕಾರ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ 2025-26 ಕುರಿತಂತಹ ಮಾಹಿತಿಯನ್ನು ಈಗ ತಿಳಿದುಕೊಳ್ಳೋಣ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಕರ್ನಾಟಕ ಸರ್ಕಾರವು ಅಧಿಸೂಚನೆ ಹೊರಡಿಸಿದೆ ಮೈಸೂರು ನಂಜನಗೂಡು ಎಚ್ಡಿಕೋಟೆ ಹುಣಸೂರು ಟಿ ನರಸೀಪುರ ಪಿರಿಯಾಪಟ್ಟಣ ಕೆಆರ್ ನಗರ ಸಾಲಿಗ್ರಾಮ ಸರಗೂರು ತಾಲೂಕುಗಳಲ್ಲಿ ಒಟ್ಟು 136 ಗ್ರಾಮ ಪಂಚಾಯಿತಿಗಳಿಗೆ ಮಾವು ಬೆಳೆ ವಿಮಾ ಮೊತ್ತ ಹೆಕ್ಟೇರ್ಗೆ 80,000 ರೂಪಾಯಿಗಳು ರೈತರು ಪಾವತಿಸಬೇಕಾದ ವಿಮಾ ಕಂತು ಹೆಕ್ಟೇರ್ಗೆ 4,000 ರೂಪಾಯಿ ಅಂದರೆ ಶೇಕಡ 5% ಪಾವತಿಸಬೇಕು ಆಗಸ್ಟ್ 11 ಅಂದರೆ ನಾಳೆ ವಿಮಾ ಕಂತನ್ನು ಪಾವತಿಸಲು ಕೊನೆಯ ದಿನಾಂಕವಾಗಿರುತ್ತದೆ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯ ರಿಸ್ಕ್ ಅವಧಿ ಪ್ರಾರಂಭದ ದಿನಾಂಕ ಸೆಪ್ಟೆಂಬರ್ 1, 2025 ಹಾಗೂ ರಿಸ್ಕ್ ಅವಧಿ ಮುಕ್ತಾಯದ ದಿನಾಂಕ June 30, 2026 ಆಗಿರುತ್ತದೆ. ವಿಮಾ ಯೋಜನೆಗೆ ಒಳಪಡಲು ರೈತರು ಅರ್ಜಿಯೊಂದಿಗೆ ಪ್ರಸಕ್ತ ಸಾಲಿನ ಪಹಣಿ, ಆಧಾರ್ ಕಾರ್ಡ್, ಆಧಾರ್ ಜೋಡಣೆಯಾಗಿರುವ ಬ್ಯಾಂಕ್ ಪಾಸ್ಪುಸ್ತಕ, ಸ್ವಯಂ ಘೋಷಿತ ಬೆಳೆ ವಿವರ ಮತ್ತು ಎಫ್ಐಡಿ ಸಂಖ್ಯೆಯೊಂದಿಗೆ ಬ್ಯಾಂಕ್ ಅಥವಾ ಡಿಜಿಟಲ್ ಸೇವಾ ಕೇಂದ್ರ ಅಥವಾ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮ ಒನ್ಗಳಲ್ಲಿ ನೋಂದಣಿ ಮಾಡಿಕೊಳ್ಳಬಹುದಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು ಎಂದು ತೋಟಗಾರಿಕೆ ಉಪನಿರ್ದೇಶಕರು ತಿಳಿಸಿದ್ದಾರೆ. This message is from UNESCO in collaboration with Akashvani. Climate and hunger. Climate change disrupts food systems worldwide, from production to availability, worsening global hunger. While some regions may see temporary benefits, extreme weather, lower crop yields, and rising food prices generally increase food insecurity. Vulnerable populations are hardest hit. At the same time, unsustainable food systems contribute significantly to climate change. Addressing Hunger Now focuses on resilient agriculture and sustainable food systems that withstand climate impacts. Here is an interesting insight. In 2020, nearly 10% of the world's population faced chronic undernourishment. ಮೀನುಗಾರಿಕೆ ಇಲಾಖೆಯ 2024-25 ಸಾಲಿನ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಮೀನುಮರಿ ಪಾಲನಾ ಕೊಳಗಳ ನಿರ್ಮಾಣ ಯೋಜನೆಯಡಿ ಆಸಕ್ತಿ ಹೊಂದಿರುವ ಫಲಾನುಭವಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ಘಟಕ ವೆಚ್ಚದ ಶೇ40% ಸಹಾಯಧನ ನೀಡಲಾಗುತ್ತದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಮಹಿಳಾ ಫಲಾನುಭವಿಗಳಿಗೆ ಘಟಕ ವೆಚ್ಚದ ಶೇ60% ಸಹಾಯಧನ ನೀಡಲಾಗುವುದು. ಅರ್ಜಿ ನಮೂನೆಯನ್ನು ಸಂಬಂಧಿಸಿದ ತಾಲೂಕು ಮಟ್ಟದ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಗಳಿಂದ ಪಡೆಯಬಹುದು. ಎಲ್ಲಾ ಅಗತ್ಯ ದಾಖಲಾತಿಗಳೊಂದಿಗೆ ಅರ್ಜಿಯನ್ನು August 15 ತಾರೀಖಿನ ಒಳಗೆ ಸಲ್ಲಿಸಬಹುದಾಗಿದೆ. ಹಿಂದಿನ ಸಾಲಿನಲ್ಲಿ ಈ ಘಟಕಗಳಿಗೆ ಈಗಾಗಲೇ ಇಲಾಖೆಗೆ ಅರ್ಜಿ ಸಲ್ಲಿಸಿರುವ ಫಲಾನುಭವಿಗಳು ಆಸಕ್ತಿ ಇದ್ದಲ್ಲಿ ಪುನಃ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೈಸೂರು ತಾಲೂಕಿನ ಫಲಾನುಭವಿಗಳು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 944-82-7309-93, ಟಿ ನರಸೀಪುರ 9164-56-29-27, ನಂಜನಗೂಡು 8-1-237-47-334, ಹುಣಸೂರು ಹಾಗೂ ಪಿರಿಯಾಪಟ್ಟಣ 6-3-6-2-2-3-9-7-9-2, ಕೆಆರ್ ನಗರ ಹಾಗೂ ಎಚ್ಡಿ ಕೋಟೆ 7-8-2-9-0-2-8-4-1-5. ರೈತ ಬಾಂಧವರು ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಮೀನುಗಾರಿಕೆ ಇಲಾಖೆಯನ್ನು ಸಂಪರ್ಕಿಸಬಹುದು. ಮೀನುಗಾರಿಕೆ ಉಪನಿರ್ದೇಶಕರ ಮೊಬೈಲ್ ಸಂಖ್ಯೆ 9448-42-5462, ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9448-42-5462. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ August 11 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಮುಸುಕಿನ ಜೋಳದ ರೋಗಗಳ ಸಮಗ್ರ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನ. ನಿಮಗೆ ತಮಗೆಲ್ಲ ಗೊತ್ತಿದೆ ಮುಸುಕಿನ ಜೋಳ ಒಂದು ವಿಸ್ತೀರ್ಣ ಯಾವ ರೀತಿ ಹೆಚ್ಚಾಗ್ತದೆ ಅಂತ. ಸುಮಾರು 15 ಲಕ್ಷ ಹೆಕ್ಟೇರಷ್ಟು ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದೆ. ಇನ್ನು ಮುಂದಿನ ಕಾಲದಲ್ಲಿ ಎಥನಾಲ್ ಪ್ರೊಡಕ್ಷನ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಈ ಮುಸ್ಕಿನ ಜೋಳದ ಒಂದು ಏನು ವಿಸ್ತೀರ್ಣ ಇನ್ನೂ ಜಾಸ್ತಿ ಆಗುತ್ತೆ. ಅದೇ ರೀತಿ ಅದರದ ಒಂದು ಉತ್ಪಾದನೆ ಸಹ ಜಾಸ್ತಿ ಆಗಿದೆ. ಈಗ ಈ ದೃಷ್ಟಿಯಲ್ಲಿ ನಾವು ರೋಗಗಳ ಒಂದು ಹತೋಟಿ ಬಗ್ಗೆ ಭಾಳ ಕಾಳಜಿ ವಹಿಸಬೇಕು. ಮುಂದಿನ ದಿನಗಳಲ್ಲಿ ರೈತರಿಗೆ ಭಾಳ ಹೆಚ್ಚಿನ ಬೆಲೆ ಬರ್ತಕ್ಕಂಥ ಅವಕಾಶ ಇದೆ. ಹಾಗಾಗಿ ಮುಸ್ಕಿನ ಜೋಳದ ಒಂದು ತಾಂತ್ರಿಕತೆಗಳ ಬಗ್ಗೆ ಭಾಳ ಗಮನ ಇರಿಸಿ ವೈಜ್ಞಾನಿಕವಾಗಿ ಮಾಡದೆ ಅದರಲ್ಲಿ ನೀವು ಹೆಚ್ಚಿನ ಇಳುವರಿ ಪಡಿಬೋದು. 12ನೇ ತಾರೀಕು ಮಂಗಳವಾರ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಆಧುನಿಕ ಮೀನು ಕೃಷಿ ವಿಧಾನಗಳನ್ನು ಕುರಿತು ಕೃಷ್ಣರಾಜಪೇಟೆ ತಾಲೂಕು ಮೀನುಗಾರಿಕಾ ಸಹಾಯಕ ನಿರ್ದೇಶಕರಾದ ಟಿಡಿ ಜಗದೀಶ್ ಅವರೊಂದಿಗೆ ಸಂದರ್ಶನ. ಈಗ ಮುಖ್ಯವಾಗಿ ಈ ಒಂದು ಬಯೋಫ್ಲಾಕ್ ಕೊಳಗಳ ತಯಾರಿ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ಹೇಳ್ತೀನಿ. ಮೊದಲನೇದಾಗಿ ಈ ಬಯೋಫ್ಲಾಕ್ ಕೊಳಗಳು ಏನಂದರೆ ಸುಮಾರು ವಿಧಗಳಿದ್ದಾವೆ. ಒಂದು ತಮ್ಮಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಒಂದು HDPE ಲೈನರ್ ಏನು ಬರ್ತದೆ, ಲೈನರ್ ಹಾಕಿ ನೀವು ಕೊಳ ನಿರ್ಮಾಣ ಮಾಡ್ಕೋಬೋದು. ಮತ್ತು ಸಿಮೆಂಟ್ ಕೊಳಗಳನ್ನ ನಿರ್ಮಾಣ ಮಾಡ್ಕೋಬೋದು. ಅದೇ ರೀತಿಯಾಗಿ ನಿಮಗೆ ಈಗ ಫ್ರೇಮ್ಸ್ ಬರ್ತದೆ, ಐರನ್ ಫ್ರೇಮ್ಸ್ನ ನೀವು ವೃತ್ತಾಕಾರದಲ್ಲಿ ನೀವು ಅದನ್ನು ಫ್ರೇಮ್ಸ್ನ ಹಾಕಿ ಅದರೊಳಗಡೆ ನೀವು HDPE ಲೈನರ್ ಹಾಕ್ಕೊಂಡು ಕೊಳ ನಿರ್ಮಾಣ ಮಾಡ್ಕೊಳಕ್ಕಂಥದ್ದು. 13ರಂದು ಬುಧವಾರ ಕಬ್ಬಿನ ತಳಿಗಳು ಹಾಗೂ ಸುಧಾರಿತ ಬೇಸಾಯ ವಿಧಾನಗಳನ್ನು ಕುರಿತು ತಿಳಿಸಿಕೊಡಲಿದ್ದಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆವಿ ಕೇಶವಯ್ಯ. ಇದು ಈ 517 ತಳಿ ಬಹುತೇಕ ಸುಮಾರು ಶೇಕಡ 80% ನಮ್ಮ ಕಬ್ಬು ಬೆಳೆಯುವ ಪ್ರದೇಶದಲ್ಲಿ ನಮ್ಮ ದಕ್ಷಿಣ ಭಾಗದಲ್ಲಿ ಈ ಒಂದು ತಳಿ ಇದೆ. ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಗೂ ಸಹ ಈ ಒಂದು ತಳಿ ಹೋಗಿದೆ 517 ತಳಿ. ಯಾಕೆ ಇದು ಬಹಳ ಮುಖ್ಯವಾದ ತಳಿ ಅಂತ ಅನಿಸುತ್ತೆ ಅಂತಂದರೆ, ಈ ಒಂದು ತಳಿ ನಮ್ಮ 6275 ತಳಿನಲ್ಲಿ ಸಕ್ಕರೆ ಅಂಶ ಭಾಳ ಕಡಿಮೆ ಇತ್ತು. ಆಮೇಲೆ ಮೇಲ್ಭಾಗ ಮತ್ತು ಕೆಳಭಾಗದ ಒಂದು ಸಕ್ಕರೆ ಅಂಶ ನೋಡಿದ್ರೆ ಭಾಳ ವ್ಯತ್ಯಾಸ ಇರ್ತಾಯಿತ್ತು. ನೀವು ಕಟಾವು ಮಾಡುವಾಗ ಹೇಗೆ ಅಂತಂದರೆ, ಒಂದು ತಳಿನಲ್ಲಿ ಮೇಲ್ಗಡೆ ಗಿಣ್ಣು ಮತ್ತು ಕೆಳಗಡೆ ಗಿಣ್ಣಿನಲ್ಲಿ ಒಂದೇ ಸಮನಾದ ಒಂದು ಸಕ್ಕರೆ ಅಂಶ ಇರಬೇಕು, ತುಂಬ ವ್ಯತ್ಯಾಸ ಇರಬಾರ್ದು ಮೇಲ್ಗಡೆ ಗಿಣ್ಣಿಗೂ ಕೆಳಗಡೆ ಗಿಣ್ಣುಗಳಿಗೂ. ಆಗಸ್ಟ್ 15ರಂದು ಶುಕ್ರವಾರ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನದಂದು ಮಾನ್ಯ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆ, ನಂತರ ಪರಾಗ ಬೇಸಾಯದ ಬದುಕು ಸರಾಗ. ಕೃಷಿಕ ತಾನು ಬೆಳೆದ ಕೃಷಿ ಬೆಳೆಗಳನ್ನು ಮೌಲ್ಯವರ್ಧನೆ ಮಾಡಿ ನೇರವಾಗಿ ಮಾರಾಟ ಮಾಡಿ ತನ್ನ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸಿಕೊಳ್ಳಬೇಕು ಎಂಬ ದೃಷ್ಟಿಯಿಂದ ಕೇಂದ್ರ ಸರ್ಕಾರ 8 ವರ್ಷಗಳಿಂದ ಸಾವಿರಾರು ರೈತ ಉತ್ಪಾದಕ ಕಂಪನಿಗಳನ್ನು ತೆರೆಯಲು ಪ್ರೋತ್ಸಾಹ ನೀಡುತ್ತಾ ಬಂದಿದೆ. ಸರ್ಕಾರದ ವತಿಯಿಂದ ಸಿಕ್ಕ ಸೌಲಭ್ಯಗಳನ್ನು ಬಳಸಿಕೊಂಡು ಮಾದರಿ ಎನ್ನುವ ಗೋಲ್ಡನ್ ಸ್ಪೈಸ್ ರೈತ ಉತ್ಪಾದಕ ಕಂಪನಿ ಕಟ್ಟಿರುವ ಶ್ರೀಕಾಂತ ಕುಂಬಾರರು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಮುಗಳಕೊಡ ಗ್ರಾಮದವರು. ಆಗಸ್ಟ್ 16 ಶನಿವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತು ಗುಂಡ್ಲುಪೇಟೆ ತಾಲೂಕು ಬೇಗೂರು ಹೋಬಳಿ ಚಿಕ್ಕಹುಂಡಿಯ ಸಿಬಿ ಲೋಕೇಶ ಅವರೊಂದಿಗೆ ಮಾತುಕತೆ. ಪ್ರತಿ ಎಕರೆಗೆ ಒಂದು 25 ಕೆಜಿ ತರ ಎಲ್ಲಾ ರೀತಿಯ ಧಾನ್ಯಗಳನ್ನ ಎರ್ಚಿ ಮಲ್ಚಿಂಗ್ ಮಾಡ್ಕೊಂಡ್ವಿ. ಅಂದ್ರೆ ಏಕದಳ ದ್ವಿದಳ ಎಣ್ಣೆಕಾಳು ಮತ್ತೆ ಮಸಾಲೆ ಪದಾರ್ಥಗಳು, ಏಕದಳ ರಾಗಿ ಜೋಳ ಸಜ್ಜೆ ಈ ಥರದ, ದ್ವಿದಳದಲ್ಲಿ ಹಲಸಂದೆ ಹೆಸರುಕಾಳು ಹುರುಳಿಕಾಳು ಈ ಥರದ, ಮಸಾಲೆ ಪದಾರ್ಥದಲ್ಲಿ ಸಾಸಿವೆ ಮೆಂತ್ಯ ಕೊತ್ತಂಬರಿ, ಎಣ್ಣೆಕಾಳುಗಳಲ್ಲಿ ಸೂರ್ಯಕಾಂತಿ ಕಡಲೆಬೀಜ ಸೆಣಬು ಈ ಥರದ್ದೆಲ್ಲ ಪೂರ್ತಿ ಎಲ್ಲನೂ 25-25 ಕೆಜಿ ಮಿಕ್ಸ್ ಮಾಡಿ 45 ದಿನ ಅದನ್ನು ಬೆಳೆಯೋದಕ್ಕೆ ಬಿಟ್ಟು ಫಸ್ಟ್ ಹೂವು ಯಾವ್ದು ಬರ್ತದೆ ಅದಾದಮೇಲೆ ಇಮಿಡಿಯೇಟ್ ಮಲ್ಚಿಂಗ್ ಮಾಡಿಸಿದ್ವಿ. 17ರಂದು ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಆವೇನಾರು ಇರ್ನಿಲ್ಲ ಅಂದಿದ್ರೆ ಯಗ್ಣ ಇಲಿ ನಮಗೆ ತಿನ್ನಕ್ಕೆ ಒಂದ್ ಕಾಳ ಅನ್ನವ ಉಳಿಸ್ತಿರ್ನಿ. ಈ ಬ್ಯಾಲೆನ್ಸ್ ಮಾಡೋದು ಅಂತಾರಲ್ಲ ಹಂಗೆ ಕಯ್ಯ, ಚೆನ್ನಾಗಿ ತಿಳ್ಕೊಂಡೆ. ಈ ವಾರ ಹೇಳ್ತಾವ್ ಇಂಗ್ಲಿಷ್ ಬ್ಯಾಲೆನ್ಸ್ ಏನಂದ ಬ್ಯಾಲೆನ್ಸ್. ಓ ಸರಿ ಸರಿ, ಹೇಳೋವು ಬೆಳೆ ಬೆಳೆಯೋದೆ ನಾವು ಬ್ಯಾಲೆನ್ಸ್ ಅಂತ ಬ್ಯಾಲೆನ್ಸ್ ಅಲ್ವೇನಣ್ಣ ನಿಮ್ಗೆ ಗೊತ್ತಿರ ಬ್ಯಾಲೆನ್ಸ್ ಕಣ್ಣ ಏನಂಗಂದ್ರೆ ತಕ್ಕಡಿ ಸಮತೋಲನ ಮಾಡೋದು ಅಂತ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.